ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ವಿರಾಜಪೇಟೆ ತಾಲೂಕು ಕಳತ್ಮಾಡು ಗ್ರಾಮದ ಯುವ ಕೃಷಿಕ ಕಾಯರಮನೆ ಕುಮಾರೇಶ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಕೇಳಿಗರೆ, ಇವತ್ತು ನಮ್ಮ ಜೊತೆಗೆ ಕಾಯರಮನೆ ಕುಮಾರೇಶ್ ಅವರಿದ್ದಾರೆ. ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪ ಸಮೀಪದ ಕಳತ್ಮಾಡು ಗ್ರಾಮದವರು, ನಮ್ಮ ರೇಡಿಯೋ ಕೇಳುಗರು. 5 ಎಕರೆ ಕಾಫಿ ತೋಟದಲ್ಲಿ ಅಡಿಕೆ ಇದೆ, ಕಾಫಿ ಮತ್ತಿತರೆ ಬೆಳೆಗಳನ್ನು ಸಾಗುವಳಿ ಮಾಡುತ್ತಿದ್ದಾರೆ. ಕುಮಾರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ತಮ್ಮ ವಯಸ್ಸು? 22 ವಯಸ್ಸು. ಓಹೋ, ಏನ್ ಓದಿದ್ರಿ ಕುಮಾರೇಶ್? ಕಾವೇರಿ ಕಾಲೇಜಲ್ಲಿ ಬಿ ಎ ಮುಗಿಸಿದೀನಿ. ಬಿ ಎ ಮುಗಿಸಿ ಈಗ ಹಂಗೆ ಕೆಲಸ ಸದ್ಯಕ್ಕೇನಿಲ್ಲ. ಒಂದು ಎಕ್ಸಾಮ್ ಹಂಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಓಹೋ, ಮನೇಲಿ ಯಾರು? ಮನೇಲಿ ನಾನು, ತಂದೆ, ಅಮ್ಮ ಮತ್ತೆ ಅಣ್ಣ, ಮತ್ತೆ ನಮ್ದು ದೊಡ್ಡಪ್ಪ ದೊಡ್ಡಮ್ಮ ಅವರಿದ್ದಾರೆ. ಜಾಯಿಂಟ್ ಫ್ಯಾಮಿಲಿ. ಒಟ್ಟು 7-8 ಜನ ಇದ್ದೀರಿ ಅಲ್ವಾ? 7 ಜನ ಇದ್ದೀವಿ. ಯಾವಾಗ ಪದವಿ ಮುಗಿಸ್ಕೊಂಡ್ರಿ? ಪದವಿ ಈಗ 2020 ಮುಗಿಸಿದ್ವಿ. ಓಹೋ, ಸರಿನೇ. ಹೇಗಿದೆ ನಿಮ್ಮ ಆಸಕ್ತಿಯನ್ನ ಹೇಳಿ. ತೋಟದ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಇದೆ. ಸದ್ಯಕ್ಕೆ ಮನೇಲಿ ಇರೋದ್ರಿಂದ ಕೆಲಸ ಮಾಡ್ತಾ ಇದ್ದೀವಿ ಮನೇಲಿ, ತೋಟಕ್ಕೆ ಗೊಬ್ಬರ ಹಾಕೋದು ಅದು ಇದು ಏನೆಲ್ಲ ಇರ್ತದಲ್ಲ ಕೆಲಸ, ಅದೆಲ್ಲ ಮಾಡ್ತೀವಿ. ಚಿಕ್ಕವೃದ್ದೆಗಳಿಂದ ಕೆಲಸ ಕಲ್ತಿದ್ರಿ ಅಲ್ವಾ? ಹೌದು, ತೋಟದಲ್ಲಿ ಕೆಲಸ ಮಾಡ್ಕೊಂಡು ಇರೋದ್ರಿಂದ ಎಲ್ಲ ಗೊತ್ತಾಗಿದೆ. ಅದು ಅಣ್ಣ ಇದಾರೆ ಅಂತ ಹೇಳಿದ್ರಲ್ವಾ? ಅಣ್ಣ ಏನ್ ಓದಿದಾರೆ? ಅವನು ಬಿಇ ಓದಿದ. ಬಿಇ ಸಿಐಟಿ ಕಾಲೇಜಲ್ಲಿ ಬಿಇ ಮಾಡಿದ. ಏನಾದ್ರೂ ಉದ್ಯೋಗ ಮಾಡ್ತಾರೆ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಾದ್ರೂ ಉದ್ಯೋಗ ಮಾಡ್ತಿದ್ರೆ ಹೇಗೆ? ಇಲ್ಲ ಸರ್, ಈಗ ಹಂಗೆ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಿದ್ದೀವಿ. ಸರಿನೇ, ಒಳ್ಳೇದು ಒಳ್ಳೇದು. ಬೇರೆ ಬೇರೆ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ, ಹಾಗೆ ಕೃಷಿ ಕೆಲಸಗಳಲ್ಲೂ ನಿರತರಾಗಿದ್ದೀರಿ. ಅಣ್ಣನ ಹೆಸರೇನಂದ್ರಿ? ಅಣ್ಣನ ಹೆಸರು ಜಯಂತ್ ಅಂತ. ಒಟ್ಟು 5 ಎಕರೆ ತೋಟದಲ್ಲಿ ಏನೇನು ಮುಖ್ಯವಾದ ಬೆಳೆಗಳಿದಾವೆ ಹೇಳಿ. ನಮ್ದು ಮುಖ್ಯವಾದ ಬೆಳೆ ಕಾಫಿ. ಕಾಫಿಲಿ ಅರಬಿಕ ಮತ್ತೆ ರೋಬಸ್ಟ್ ಎರಡು ಹಾಕಿದೀವಿ. ಮತ್ತೆ ಅಡಿಕೆ ನಾಟಿ ಅಡಿಕೆ ಒಂದು 500 ಗಿಡ ಇದೆ. ಅದು ಹಂಗೆ. ಮತ್ತೆ ಮೀನು ಸಾಕ್ತೀರಿ? ಮೀನು ಸಾಕ್ತಿದ್ವಿ ಅಂದ್ರೆ ಅದು ತುಂಬಾ ಮಾರಾಟ ಮಾಡೋದಿರ್ಲಿಲ್ಲ, ಮನೆ ಖರ್ಚಿಗೆ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಮಾರ್ತೀವಿ ಅಷ್ಟೇ. ದನಕರುಗಳಿದಾವ? ದನಕರುಗಳು ಇಲ್ಲ, ಮೊದ್ಲು ಇತ್ತು, ಈಗ ಗದ್ದೆ ಎಲ್ಲ ತೋಟ ಮಾಡ್ಬಿಟ್ರಲ್ಲ, ಹಾಗೆ ಮೇಯ್ಸಕ್ಕೆ ಜಾಗ ಇಲ್ಲ ಅಂತ ಹೇಳಿ ಮಾರ್ಬಿಟ್ಟು. ಭತ್ತ ಬೆಳ್ಕೊಂತೀರ? ಭತ್ತ ಇಲ್ಲ, ಒಂದು 3 ವರ್ಷ ಆಯ್ತು, 3 ವರ್ಷದ ಹಿಂದೆ ಬೆಳಿತಿದ್ವು. ಆನೆ ಕಾಟ ಎಲ್ಲ ಜಾಸ್ತಿ ಆಯ್ತಾ, ಮತ್ತೆ ಹಂಗೆ ಬಿಟ್ಟು ಬಿಟ್ಟು ಗದ್ದೆ ಮಾಡೋದು ಬೇಡ. ಆನೆಗಳು ಸಾಕಷ್ಟು ಬಂದು ಹೋಗ್ತಾವ ಅಲ್ಲಿಗೆ? ವಿಪರೀತ ಕಾಟ ಆನೆ. ಹೌದಾ? ಕಳತ್ ಮಾಡ ಅಂದ್ರೆ ಆನೆ ಅಂತ ಹೇಳ್ತಾರೆ. ಕಳತ್ ಮಾಡ ಅಂದ್ರೆ ಆನೆಗಳ ನಾಡು. ಎಷ್ಟು ಸಾರಿ ನೋಡಿದಿರಿ ನೀವು ಆನೆಗಳನ್ನ? ಈಗ ಸ್ವಲ್ಪ ಕಮ್ಮಿ ಆಗಿದೆ, ಒಂದು 2 ವರ್ಷ ಹಿಂದೆ ತಿಂಗಳಿಗೆ ವಾರಕ್ಕೆಲ್ಲ ಬರ್ತಾ ಇತ್ತು. ಓಹೋ, ಅಂದ್ರೆ ಹತ್ರ ಎಲ್ಲ ಬರ್ತಾ ಇತ್ತು. ಮನೆ ಹತ್ರದಲ್ಲೇ ಬಂದು ಹೋಗಿದಾವೆ, ಮತ್ತೆ ಹತ್ರದಲ್ಲೇ ಕಂಡಿದಾವೆ ಅಲ್ವಾ? ಹೌದೌದು. ಏನು ತೊಂದ್ರೆ ಆಗಿಲ್ಲ? ತೊಂದ್ರೆ ಸಣ್ಣ ಪುಟ್ಟ ಆಯ್ತು, ಏನ್ ಮಾಡಕ್ಕಾಗಲ್ಲ. ಏನು ತೊಂದ್ರೆ ಮಾಡಿದವೆ? ಹೋದ ಜಾಗದಲ್ಲೆಲ್ಲ ಕಾಫಿ ಗಿಡ ಮುಟ್ಕೊಂಡೈತದೆ. ತೆಂಗಿನ ಮರ ಒಂದ್ 5-6 ಬೀಳ್ಸ್ಬಿಟ್ಟಿದೆ. ಓಹೋ, ಅಡಿಕೆ ಮರನು ಕೆಲವೊಂದ್ಸತಿ ಬೀಳ್ಸಿದೆ. ಹಾಗೆ ಕೆರೆ ಎಲ್ಲ ಇಳಿದು ಬರ ಎಜರ್ಸುದು. ಓಹೋ, ಮತ್ತೆ ಈ ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಣ್ಣೆಲ್ಲ ಮೆದು ಇರ್ತದಲ್ಲ, ಮೆಟ್ಟಿದ್ರೆ ಫುಲ್ ಜರ್ದೋಗುತ್ತೆ. ಓ ಹಾಗೆ. ಯಾವ ಹಂಗಾಮಿನಲ್ಲಿ ಹೆಚ್ಚಿಗೆ ಆನೆಗಳು ನಿಮ್ ಕಡೆ ಬರ್ತವೆ? ಬೇಸಿಗೆಲ್ಲೂ ಮಳೆಗಾಲ ಟೈಮಲ್ಲಿ ಹಲಸಿನ ಕಾಯಿ ಸೀಸನ್ ಇರ್ತವ. ಓಹೋ, ಆಗಸ್ಟ್ ಆಗಿ ಬರುತ್ತೆ. ಮತ್ತೆ ಈ ಗದ್ದೆ ಬೆಳೆ ಟೈಮ್ ಅಲ್ಲಿ ಆವಾಗೂ ಬರುತ್ತೆ. ನಾಯಿಗಳಿಗೆ ಹೆದರ್ತವೆ ಆನೆಗಳು ಅಂತ ಹೇಳ್ತಾರೆ. ಈಗ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸರ್, ನಾಯಿ ಏನು ಹೆದರಲ್ಲ, ನಾಯಿಗೂ ಹೆದರಲ್ಲ, ಪಟಾಕಿಗೂ ಹೆದರಲ್ಲ. ಹೌದಾ? ಅಭ್ಯಾಸ ಆಗ್ಬಿಟ್ಟಿದೆ ನಾಯಿ ಬಂದು ಬಂದು. ಮೊದ್ಲು ಪಟಾಕಿಗೆಲ್ಲ ಹೆದರ್ತಿತ್ತು, ಇವಾಗ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಸುಮಾರು ಒಂದು 6-7 ವರ್ಷದಿಂದ ಬರ್ತಿದೆ ಆನೆ, ಅಭ್ಯಾಸ ಆಗ್ಬಿಟ್ಟಿದೆ. ಅಡಕ್ಕೆ 500 ಮರಗಳಿದಾವ ಅಂತ ಹೇಳ್ತಾ ಇದ್ರಿ, ಫಸಲು ಕೊಡ್ತಾ ಇದಾವಲ್ಲ? ಫಸಲು ಕೊಡ್ತಿದೆ. 5 ಎಕರೆಯಲ್ಲಿ ಪೂರ್ಣ ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿ ಇದೆಯಲ್ವಾ? ಅರೇಬಿಕಾ ಸ್ವಲ್ಪ ಕಮ್ಮಿ, ರೋಬಸ್ಟಾ ಫುಲ್ ಇದೆ. ಅರೇಬಿಕಾದಲ್ಲಿ ಎಂತ ತಳಿ ಇದೆ? ಅರೇಬಿಕಾ ಕಾವೇರಿ. ಒಟ್ಟು 5 ಎಕರೆಯಲ್ಲಿ ಎಷ್ಟು ಇಳುವರಿ ತೊಗೊಳ್ತದ್ರಿ ಕಾಫಿ? 5 ಎಕರೆಯಲ್ಲಿ ಕಾಫಿ ಒಂದು 120 ಚೀಲ ತೆಗಿತೀವಿ. ಪರವಾಗಿಲ್ಲ, ಒಂದು 60 ಕ್ವಿಂಟಲ್ ಆಗುತ್ತೆ. ಹೌದ್ರಾ? ಹಸಿದೆ ಮಾರಾಟ ಮಾಡ್ತೀರಾ? ಮಾಡ್ತೀವಿ. ಒಂದೊಂದು ವರ್ಷ ಕಮ್ಮಿ ಆಗುತ್ತೆ, ಒಂದೊಂದು ವರ್ಷ ಜಾಸ್ತಿ ಆಗುತ್ತೆ. ಈ ವರ್ಷ ಕಾಫಿ ಎಲ್ಲ ಮಾರಾಟ ಮಾಡಿದ್ರ? ಸ್ವಲ್ಪ ಮಾಡಿದೀವಿ, ಸ್ವಲ್ಪ ಇಟ್ಕೊಂಡಿದೀವಿ. ಅವ್ರಿಗೆ ಅರೇಬಿಕಾದೇನು ಒಳ್ಳೆ ಬೆಲೆ ಬಂದಿದೆ ಅಂತ ಹೇಳ್ತಾರೆ, ಇಟ್ಕೊಂಡಿದ್ರ ಹೇಗೆ? ಹೌದು, ಅರೇಬಿಕಾ ಬಂದಿದೆ, ಸ್ವಲ್ಪ ಹಂಗೆ ಇಟ್ಕೊಂಡಿದೀವಿ, ಒಂದ್ ಸ್ವಲ್ಪ ಇದೆ. ಓಹೋ, ಇನ್ನೂ ಬರುತ್ತೆ ಅಂತ ಕಾಯ್ತಾ ಇದೀರಾ? ನೋಡಿ ಕೊಡು ಅಂತ. ಹಾಗೆ ಹಾಗೆ, ಅಂದ್ರೆ ಹಣದ ಅಗತ್ಯತೆ ನೋಡ್ಕೊಂಡು ಮಾರಾಟ ಮಾಡ್ತಾ ಇರ್ತೀರಲ್ವಾ? ಹೌದು. ಕಾಳುಮೆಣಸು ಎಷ್ಟಿದೆ? ಕಾಳುಮೆಣಸು ಒಂದು ಜಾಸ್ತಿ ಅಂದ್ರೆ ಒಂದು 7 ಕ್ವಿಂಟಲ್ 8 ಕ್ವಿಂಟಲ್ ಆಗುತ್ತೆ. ಪರವಾಗಿಲ್ಲ. ಮೊದ್ಲು ಇನ್ನೂ ಆಯ್ತಿತ್ತು, ಸ್ವಲ್ಪ ಬಳ್ಳಿ ಎಲ್ಲ ಹೋಗಿ ಕಮ್ಮಿ ಆಗಿದೆ. ತಂದೆ ತಾಯಿಯ ಹೆಸರೇನಂದ್ರಿ? ತಂದೆ ಹೆಸರು ಚಂಗಪ್ಪ ಅಂತ, ತಾಯಿ ಹೆಸರು ಶಶಿಕಲಾ ಅಂತ. ಅಪ್ಪ ಅಮ್ಮ ಗಟ್ಟಿ ಇದಾರಲ್ವ? ಗಟ್ಟಿ ಇದಾರೆ, ಕೆಲಸ ಮಾಡ್ತಾರೆ, ಎಲ್ಲ ಕೆಲಸ ಅವರೇ ಮಾಡೋದು. ಅವರೇ ಕೆಲಸ ಮಾಡ್ಕೊಂಡು ತೋಟವನ್ನ ಅಭಿವೃದ್ಧಿ ಪಡಿಸಿದರೆ ನೀವು ಕೈ ಜೋಡಿಸಿದ್ರಿ ಅಲ್ವಾ? ನಾವು ಅವ್ರ ಜೊತೆ ಸೇರ್ಕೊಳ್ತೀವಿ ಕೆಲಸಕ್ಕೆ. ಅದೇ, ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಕಲ್ತಿದ್ರಿ. ಕಾಫಿ ತೋಟದಲ್ಲಿ ಮತ್ತಿನ್ನೇನು ನಿಮಗೆ ಹಣ್ಣು ಅಥವಾ ಫಸಲು ಕೊಡೋ ಮರಗಿಡಗಳು? ತೋಟದಲ್ಲಿ ಹಾಗೆ ಮಧ್ಯ ಸಪೋಟ ಮತ್ತೆ ಎಂತ ಸಿಗುತ್ತೆ ಹಣ್ಣು ಎಲ್ಲ ಗಿಡ ನೆಡ್ತೀವಿ. ಮಧ್ಯ ಮಧ್ಯ ಮಧ್ಯ ಏಲಕ್ಕಿನ ಮನೆ ಬಳಕೆಗೆ ಆಗುವಷ್ಟು ಇಟ್ಕೊಂಡಿದ್ರಿ? ಏಲಕ್ಕಿನ ಬೆಳಿತೀವಿ. ಕಿತ್ತಳೆ? ಕಿತ್ತಳೆ ಒಂದು 20-30 ಗಿಡ ಇದೆ, ಅಂದ್ರೆ ಫಸಲಿಗೆ ಬಂದಿಲ್ಲ, ಸಣ್ಣ ಸಣ್ಣ ಗಿಡಗಳು. 8-10 ಗಿಡ ದೊಡ್ಡ ಗಿಡಗಳಿದೆ. ಕಾಫಿ ತೋಟದಲ್ಲಿ ಎಂತೆಂತ ಮರಗಿಡಗಳಿದಾವೆ? ಕಾಡು ಮರಗಳು ಸರ್. ಕಾಡು ಮರಗಳು, ಮತ್ತಿ ಮರ, ಬೀಟಿ ಮರ, ಹಲಸಿನ ಮರ, ಬೆಳ್ಳಂದಿ, ನೇರಳೆ, ಎಲ್ಲ ಸುಮಾರು ತರದಿದೆ. ಮತ್ತೆ ಸಿಲ್ವರ್ ಆದಿದಂತ ಹಾಕೊಂಡಿದೀರ? ಸಿಲ್ವರ್ ಹಾಕಿದೀವಿ, ಮಧ್ಯ ಮಧ್ಯ ಸಿಲ್ವರ್ ಹಾಕಿದೀವಿ. ಹೆಚ್ಚಿಗೆ ಕಾಡು ಮರಗಳು ಇರೋದು? ಹೆಚ್ಚಿಗೆ ಕಾಡು ಮರಗಳು. ಹಾಗಾಗಿ ಒಳ್ಳೆ ಗೊಬ್ಬರ ಸಿಗುತ್ತೆ, ಅನುಕೂಲನೇ ಅಲ್ವಾ? ಕೆಲವೊಂದನ್ನ ಮರಗಸಿ ಮಾಡ್ಬೇಕು ಅಥವಾ ಮರಕಪಾತ್ ಮಾಡ್ಬೇಕು, ಕೆಲವೊಂದನ್ನ ಮಾಡೋ ಅಗತ್ಯಿಲ್ಲ ಅಲ್ವಾ? ಹೇಳಿ, ನೀವು ಯುವಕರು 22 ವರ್ಷ ವಯಸ್ಸು ಅಂತ ಹೇಳ್ತೀರಿ. ನಾವು ನೀವು ಮಾತನಾಡುವಾಗ ಅನಿಸ್ತಾ ಇದೆ ನಿಮ್ಗೆ ಆಸಕ್ತಿ ಇದೆ ಮತ್ತೆ ಚೆನ್ನಾಗಿ ತೊಡಸ್ಕೊಂಡಿದ್ರಿ ಅಂತ ಅನ್ಕೊಂಡು ನಾವು ತಿಳ್ಕೊಳ್ತಾ ಇದೀವಿ. ಎಂತೆಂತ ಮರಗಳು ಕಾಫಿ ತೋಟಕ್ಕೆ ಸೂಕ್ತ ಅಂತ ನೀವು ತಿಳ್ಕೊಂಡಿದ್ರಿ? ಕಾಫಿ ತೋಟಕ್ಕೆ ತುಂಬಾ ನೆಲ್ಕೊಡುವಂತ ಮರಗಳು ಒಳ್ಳೇದಲ್ಲ. ಸಿಲ್ವರ್ ಮರ ಈಗೀಗ ಸ್ವಲ್ಪ ಅಷ್ಟೇನು ಒಳ್ಳೇದು ಕಾಣ್ತಿಲ್ಲ, ಅದು ಸೊಪ್ಪೆಲ್ಲ ಜಾಸ್ತಿ ಉದುರುತ್ತಲ್ಲ, ಸೊಪ್ಪು ಉದುರಿ ಕಾಫಿ ಗಿಡದ ಮೇಲೆ ನಿಂತು ಅದು ಹೂ ಮೊಗ್ಗು ಬರ್ಲಿಕ್ಕೆ ಸರಿಯಾಗಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ದೂರ ದೂರ ನೆಟ್ರೆ ಏನ್ ತೊಂದ್ರೆ ಇಲ್ಲ, ತುಂಬಾ ಹತ್ರ ಆದ್ರೂ ಕಷ್ಟ ಆಗುತ್ತೆ. ಇನ್ನು ಎಲೆ ಉದ್ರ ಮರಗಳೆಲ್ಲ ಆದ್ರೆ ಏನ್ ತೊಂದ್ರೆ ಇಲ್ಲ. ಈ ಹಲಸಿನ ಮರ ಇಂಥ ಮರಗಳು ಎಲೆ ಉದ್ರೋದಿಲ್ಲಲ್ಲ, ಅದು ಸ್ವಲ್ಪ ನೆರಳಾಗುತ್ತೆ. ಅದಕ್ಕೆ ಮರಕಪಾತ್ ಮಾಡ್ತಾ ಇರ್ತೀರಿ ಅಲ್ವಾ? ಹೌದು, 2 ವರ್ಷಕ್ಕೆ ಮಾಡ್ಬೇಕು ಅನ್ಸುತ್ತೆ. ತಂತಾನೆ ಹುಟ್ಟಿದ ಮರಗಿಡಗಳು ಹೆಚ್ಚು ನಿಮ್ಮ ಕಾಫಿ ತೋಟದಲ್ಲಿ? ಹೌದು ಸರ್, ಅದಾಗೆ ಹುಟ್ಟಿದೆ. ಹುಡ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಸಹಜವಾಗಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಬೀಜಗಳನ್ನ ತಂದು ಬಿಟ್ಟು ಬೆಳೆಯುವ ತರ ಸಹಕಾರ ನೀಡ್ತವೆ. ಈಗ ತೋಟಕ್ಕೆ ಸಗಣಿ ಗೊಬ್ಬರ ಸಾವಯವ ಗೊಬ್ಬರ ಹೇಗ್ ಮಾಡ್ಕೊತೀರಿ? ಸಗಣಿ ಗೊಬ್ಬರ 1-2-3 ವರ್ಷಕ್ಕೆ ಒಂದ್ಸತಿ ಹಾಕ್ತಿವಿ, ಅದು ಹೊರಗಿಂದ ತಕೊಳ್ಳೋದು. ಇನ್ನು ರಾಸಾಯನಿಕ ಗೊಬ್ಬರ ಆದ್ರೆ 2-3 ಟ್ರಿಪ್ ಹಾಕ್ತಿವಿ, ಅದು 2-3 ಟ್ರಿಪ್ ಹಾಕ್ತಿವಿ. ಸುಣ್ಣನ ಹಾಕ್ತೀರಾ? ಸುಣ್ಣ 3 ವರ್ಷಕ್ಕೆ ಒಂದ್ಸತಿ ಹಾಕ್ತಿವಿ. ಮತ್ತೆ ಬೋಡೋ ದ್ರಾವಣವನ್ನ ಕಾಳುಮೆಣಸಿಗೆ ಸಿಂಪಡಣೆ ಮಾಡೋದು? ಅದು ಬೋಡೋ ಹೊಡಿತೀವಿ, ವರ್ಷದಲ್ಲಿ ಹೊಡಿತೀವಿ. ವರ್ಷಕ್ಕೆ ಒಂದ್ ಸಾರಿನ ಎರಡ್ ಸಾರಿನ? ಅಡಿಕೆಗೆ ಆದ್ರೆ 2-3 ಸತಿ ಹೊಡಿತೀವಿ. ಕಾಫಿ ತೋಟ, ಕಾಫಿ ತೋಟ ನೀವು ಹೇಳೋ ಪ್ರಕಾರ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಪರವಾಗಿಲ್ಲ ಸರ್, ಈಗೀಗ ಸ್ವಲ್ಪ ಬೆಳವಣಿಗೆ ಚೆನ್ನಾಗಿದೆ ಕಾಫಿ ತೋಟದಲ್ಲಿ. ನಿಜ, ದನಕರುಗಳನ್ನ ಇಟ್ಕೊಂಡ್ರೆ ಅನುಕೂಲನೇ, ಬಟ್ ಅನಾನುಕೂಲಗಳು ಇದಾವೆ ಅಲ್ವಾ? ಹೌದು. ಮೀನಿನ ಬಗ್ಗೆ ಹೇಳಿ. ಮೂರ್ ತರ ಮೀನ್ ಬಿಡ್ತೀವಿ. ಹಾ ಹಾ, ಯಾವ್ದಾದ್ರು? ರೋವು, ಕಾಟ್ಲಾ, ಗ್ರಾಸ್ ಕಾರ್ಪ್. ಹಾ ಹಾ, ಅದು ಅದರಲ್ಲಿ ಗ್ರಾಸ್ ಕಾರ್ಪ್ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಬರ್ತದೆ. ಕಾಟ್ಲಾ ಅಷ್ಟೇನು ಪರವಾಗಿಲ್ಲ, ಇದು ರೋವು ಮತ್ತೆ ಗ್ರಾಸ್ ಕಾರ್ಪ್ಸ್ ನಮಗೆ ಬರೋದು. ಹೌದಾ? ಎಷ್ಟು ಉದ್ದ ಆಗಲ ಇದೆ ನಿಮ್ದು ಕೊಳ? ಕೊಳ 60-50 ಇದೆ. ಹಾ, ಕಾಫಿ ತೋಟಕ್ಕೂ ನೀರು ಸಿಕ್ಕಂಗಾಯ್ತು, ಈ ಕಡೆ ಮೀನು ಸಾಕ್ಲಿಕ್ಕೂ ಅನುಕೂಲ ಆಯ್ತು ಅಲ್ವಾ? ಅದೇ ಅಂದ್ರೆ ಈ ಸಾರಿ ಬಿಟ್ರೆ ನೀವು ಮೀನು ಮರಿಗಳನ್ನ 2 ವರ್ಷ ಆದ್ಮೇಲೆ ಕಟಾವ್ ಮಾಡ್ಕೊಂತೀರಾ ಅಥವಾ? 2 ವರ್ಷಕ್ಕೆ ಅಲ್ವಾ? ಚೆನ್ನಾಗಿ ಬೆಳವಣಿಗೆ ಬಂದ್ರೆ ವರ್ಷಕ್ಕೆ ಕಟಾವ್ ಮಾಡ್ತೀವಿ, ಇಲ್ಲಾಂದ್ರೆ 2 ವರ್ಷ. ಅದೇ ನೀವು ಆತ್ಮೀಯರು ಬಳಕೆ ಮಾಡ್ಕೊಂಡು ಸ್ವಲ್ಪ ಮಾರಾಟ ಮಾಡ್ತೀರಾ? ಹೆಚ್ಚಾದ್ರೆ ಮಾಡ್ತೀವಿ. ನಿಜ, ವಿದ್ಯಾವಂತರು ನೀವು, ಯುವಕರು ಉದ್ಯೋಗವನ್ನ ಹುಡುಕ್ತಿದ್ರಿ, ಆದ್ರೂ ಕೃಷಿಯಲ್ಲಿ ತಮ್ಮನ್ನ ತೊಡಸ್ಕೊಂಡಿದ್ರಿ, ಅಣ್ಣ ತಮ್ಮಗಳು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಲಸಗಳಲ್ವಾ? ಕೆಲಸ ಸಿಗೋವಂತ ಇಲ್ಲಿ ಮನೆ ಇರ್ತೀವಲ್ಲ, ಹಾಗೆ ಕೆಲಸ ಮಾಡ್ಕೊಂಡು ಇರೋದು. ಏನು ಉದ್ಯೋಗಕ್ಕಾಗಿ ಹುಡುಕ್ತಿದ್ರಿ? ಉದ್ಯೋಗ ಅದೇ KPSC ಎಕ್ಸಾಮ್, ಗವರ್ಮೆಂಟ್ ಜಾಬ್ ಇದ್ರೆ ಮಾಡುವಂತ. ಸೇನೆಗೆ ಹೋಗ್ಬೇಕನ್ನೋ ತರ ಆಲೋಚನೆ ಇದೆಯಾ? ಸೇನೆಗೆ ಆಲೋಚನೆ ಇಲ್ಲ, ಪೊಲೀಸ್ ಆಗ್ಬೇಕಂತ ಒಂದ್ ಸ್ವಲ್ಪ ಆಸೆ ಇದೆ. ಹೌದಾ? ಅದೇ ಹುಡುಕಾಟದಲ್ಲಿ ಇದ್ರಿ, ಪ್ರಯತ್ನ ಮಾಡ್ತಿದ್ರಿ, ಮಾಡಿ ಒಳ್ಳೇದಾಗ್ಲಿ. ಚೆನ್ನಾಗಿ ಮಾತಾಡಿದ್ರಿ ಕುಮಾರೇಶ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಧನ್ಯವಾದ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಕೇಳುಗರೆ, ರೈತ ಬಂಧವರೇ, ಮಹಾಶೀರ್ ಮೀನು ಕೊಡಗಿನಲ್ಲಿ ಕಾಣಸಿಗುವ ವಿಶೇಷ ಮೀನಿನ ಜಾತಿಯಿದು. ಇದರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮೀನುಗಾರಿಕೆ ಇಲಾಖೆ ಸತತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾರಂಗಿ ಜಲಾಶಯದಲ್ಲಿ ಈ ಕುರಿತು ಹಮ್ಮಿಕೊಂಡಿರುವ ಕಾರ್ಯಗಳನ್ನು ಉಲ್ಲೇಖ ಮಾಡುತ್ತಿದ್ದರೆ, ಅಲ್ಲಿನ ಮೀನುಮರಿ ಪಾಲನಾ ಕೇಂದ್ರದ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ SM ಸಚಿನ್ ಅವರು. ಮಾಶಿರ್ ಮೀನು ತನ್ನದೇ ಆದಂತಹ ವಿಶೇಷತೆಗಳನ್ನ ಹೊಂದಿದೆ. ಈ ಮಾಶಿರ್ ಮೀನನ್ನ ನಾವು ಸ್ಥಳೀಯವಾಗಿ ಬಿಳಿ ಮೀನು ಅಥವಾ ದೇವರ ಮೀನು ಅಂತ ಹೇಳಿ ಕರಿತೇವೆ. ಮಹಾ ಅಂತ ಹೇಳಿದ್ರೆ ಬೃಹತ್, ದೊಡ್ಡ ಅಂತ ಹೇಳಿ, ಸ್ಥಿರ ಅಂದ್ರೆ ತಲೆ, ಬೃಹದಾಕಾರದ ತಲೆ ಇರ್ತಕ್ಕಂತ ಒಂದು ಮೀನು. ಇಂಡೋ ಪರ್ಷಿಯನ್ ಭಾಷೆಯಲ್ಲಿ ಮಹಿ ಅಂದರೆ ಮೀನು ಅಂತ ಹೇಳ್ತಾರೆ, ಶೇರ್ ಅಂದ್ರೆ ಹುಲಿ, ಅಂದ್ರೆ ನೀರಿನ ಹುಲಿ ಅಂತ, ಟೈಗರ್ ಆಫ್ ವಾಟರ್ ಅಂತಾನು ಕರಿತೇವೆ ಇದನ್ನ. 60 kg ವರೆಗೂ ಬೆಳೆಯುವಂತ ಸಾಮರ್ಥ್ಯ ಇದೆ, ಮತ್ತು ಒಳ್ಳೆ ಪ್ರಾಣಿ ಭಕ್ಷಕ ಮತ್ತು ಸಸ್ಯ ಭಕ್ಷಕ ಕೂಡ, ಮಿಶ್ರ ಭಕ್ಷಕ ಮೀನು ಇದು. ಈ ಮೀನು ಬರ್ತಾ ಇದೆ ಒಂದು ನದಿಲಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಮೀನುಗಳೆಲ್ಲ ಹೆದರಿ ಹಾರ್ತಿದ್ರೆ, ಅಷ್ಟು ಒಳ್ಳೆ ಸ್ಪೋರ್ಟಿವ್ ಮೀನು ಈ ಮಾಶೀರ್. ಈ ಮೀನು ವಲಸೆ ಕೂಡ ಹೋಗೋ ಮೀನಾಗಿದ್ದು, ಎಂತ ಜಾಗದಲ್ಲಿ ವಾಸಿಸುತ್ತೆ ಅಂತ ಹೇಳಿದ್ರೆ, ವೇಗವಾಗಿ ಹರಿಯುವಂತ ನದಿಗಳು, ಕಲ್ ಬಂಡೆಗಳು ಇರುವಂತ ಜಾಗಗಳು, ಮತ್ತು ಉತ್ತಮ ಆಮ್ಲಜನಕ ಅಥವಾ ಶುದ್ಧ ನೀರು ಇರುವಂತ ಜಾಗದಲ್ಲಿ ಇದು ಆಯ್ಕೆ ಮಾಡ್ಕೊಂಡು ವಾಸಿಸುತ್ತೆ. ಆದ್ರಿಂದ ಈ ಒಂದು ಮಾಶೀರ್ ಮೀನನ್ನ ಬಯಾಲಜಿಕಲ್ ಇಂಡಿಕೇಟರ್, ನೀರಿನ ಆರೋಗ್ಯ, ಈ ಮೀನಿನಿಂದ ನಾವು ಮಾಹಿತಿನ ತಿಳ್ಕೊಬಹುದಾಗಿದೆ. ಈ ಮೀನು ಇತ್ತು ಅಂದ್ರೆ ಆ ನೀರು ನದಿ ಆರೋಗ್ಯವಾಗಿದೆ ಅಂತ ಅರ್ಥ, ಯಾಕೆಂದ್ರೆ ಅಂತ ಜಾಗದಲ್ಲಿ ಈ ಮೀನು ವಾಸಿಸುತ್ತೆ, ಅದಕ್ಕೋಸ್ಕರ ತನ್ನದೇ ಆದಂತ ಪ್ರಾಮುಖ್ಯತೆ. ಈಗ ಮೊದಲೇ ಹೇಳಿದಾಗೆ ಈ ಮೀನುಗಳು ದೇವರ ಮೀನು ಅಂತ ಹೇಳ್ತಾರೆ, ದೇವಸ್ಥಾನಗಳ ಹತ್ರ ಟೆಂಪಲ್ ಪೂಲ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಇರುತ್ತೆ, ಅಲ್ಲಿ ಜನರೇ ಸ್ಥಳೀಯರೇ ಈ ಮೀನನ್ನ ರಕ್ಷಿಸ್ತಿರ್ತಾರೆ. ಇನ್ನು ನಿಮ್ಗೆ ನೋಡಿರ್ಬೋದು, ಶೃಂಗೇರಿಯಲ್ಲಿ, ರಾಮನಾಥಪುರ, ಕುಮಾರಧಾರ ನದಿಗಳಲ್ಲೆಲ್ಲ ಈ ಮೀನಿದೆ, ಸ್ಥಳೀಯರೇ ದೇವಸ್ಥಾನದವರೇ ಇದನ್ನ ರಕ್ಷಣೆ ಮಾಡ್ತಿರ್ತಾರೆ, ಯಾರು ಕೂಡ ಕದ್ದು ಹಿಡಿಯಲ್ಲ. ಇದ್ರ ಆಹಾರ ತಾಳದಾದ್ರೆ ಮಿಶ್ರ ಭಕ್ಷಕ, ಕೇಡಿ, ಕಪ್ಪೆ, ಕೀಟಗಳು ಮತ್ತೆ ಕೆಲವು ಹಣ್ಣುಗಳನ್ನ ತಿನ್ನುತ್ತೆ ಬಿದ್ದಿದ್ದು, ಹಾಗಾಗಿ ಎಲ್ಲಾ ರೀತಿಯ ಆಹಾರ ಕೂಡ ಸೇವನೆ ಮಾಡುತ್ತೆ. ಇದು ವರ್ಷಕ್ಕೆ 2 ಬಾರಿ ಅಥವಾ 2ಕ್ಕಿಂತ ಮೇಲ್ಪಟ್ಟು ಕೂಡ ಸಂವರ್ಧನೆ ಸಾಮರ್ಥ್ಯ ಹೊಂದಿದೆ. ನಾವು ಸಹಜವಾಗಿ ಇಲ್ಲಿ ಹಾರಂಗಿಲಿ ಜುಲೈಯಿಂದ ಸೆಪ್ಟೆಂಬರ್ ವರೆಗೂ ಸಂವರ್ಧನೆ ಮಾಡ್ತೀವಿ, ನಂತರ ಮತ್ತೆ ಜನವರಿ ಫೆಬ್ರವರಿ ಕೂಡ ಸಂವರ್ಧನೆ ಮಾಡ್ತೀವಿ ಕೃತಕವಾಗಿ. ಅದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅನೇಕ ಬಾರಿ ಸಂವರ್ಧನೆ ಆಗುತ್ತೆ. ಹೌದು, ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಮೀನು ಉತ್ತಮ ಕ್ರೀಡಾ ಮೀನಾಗಿದೆ. ಆಂಗ್ಲಿಂಗ್ ಅಂತ ಏನ್ ಕರಿತೀವಿ ಅದು ತನ್ನದೇ ಆದ ವೈಶಿಷ್ಟ್ಯತೆ. ಒಂದು ಬಲವಾದ ಮೀನು ನಮ್ ಹ್ಯಾಂಗ್ಲರ್ ಗೆ ಸಿಕ್ಕಿದ್ರೆ ಸತತ 3 ಗಂಟೆವರೆಗೂ ಕೂಡ ಹೋರಾಟ ಮಾಡೋಷ್ಟು ಸಾಮರ್ಥ್ಯ ಇದೆ. ಎಷ್ಟೋ ಬಾರಿ ಹ್ಯಾಂಗ್ಲರ್ ದೋಣಿ ಮೇಲಿರ್ತಕ್ಕಂತ ಹ್ಯಾಂಗ್ಲರ್ನೇ ನೀರಿನೊಳಗೆ ಕೆಡವಿದ್ದ ಉದಾಹರಣೆಗಳಿದ್ದಾವೆ. ಅಷ್ಟು ಒಂದು ಸ್ಪೋರ್ಟಿವ್. ನೀವು ಕೇಳಿರ್ಬೋದು ಹಿಂದೆ ಬ್ರಿಟಿಷ್ ಹಂಟರ್ ಮತ್ತೆ ನ್ಯಾಚುರಲಿಸ್ಟ್ ಜಿಮ್ ಕಾರ್ಬೆಟ್ ಏನಿದ್ದಾರೆ ಅವರು ಒಂದ್ ಕಡೆ ಒಂದು ದ ಫಿಶ್ ಆಫ್ ಮೈ ಡ್ರೀಮ್ಸ್ ಅನ್ನೋ ಒಂದು ಇದರಲ್ಲಿ ಬರೆದಿದ್ದಾರೆ ಈ ಮೀನುಗಳನ್ನ ಉಲ್ಲೇಖಿಸಿ. ಈ ಅಷ್ಟು ಅಡ್ವೆಂಚರಸ್ ಮೀನು, ಅಷ್ಟೊಂದು ಖುಷಿ ಕೊಡುತ್ತೆ ಈ ಮೀನಿನ ಇದು ಅಂತ ಹ್ಯಾಂಗ್ಲಿಂಗ್ ಅಂತ ಸ್ಪೋರ್ಟ್ ಬಗ್ಗೆ ಉಲ್ಲೇಖಿಸಿದ್ದಾರೆ. ಹೌದು, ಇಷ್ಟೆಲ್ಲಾ ಈ ವಿಶೇಷತೆ ಇರುವಂತ ಮೀನು ಇವತ್ತು ದುರದೃಷ್ಟವಾಗಿ ಅಳಿವಿನಂಚಿಗೆ ತಲುಪಿಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಮನುಷ್ಯನ ಅತಿಯಾಸೆಯಿಂದನೇ ಅಂತ ಹೇಳ್ಬೋದು. ಈ ಡೈನಮೇಟಿಂಗ್, ತೋಟ ಹಾಕಿ ಸಿಡಿಮದ್ದು ಉಪಯೋಗಿಸೋದು, ಅಲ್ಲೇನಾಗುತ್ತೆ ಸಣ್ಣ ಮೀನುಗಳು ಸತ್ತೋಗ್ಬಿಡ್ತವೆ ತೋಟ ಹಾಕಿದ ತಕ್ಷಣ. ಮತ್ತೆ ಮಾಸ್ ಹಾರ್ವೆಸ್ಟಿಂಗ್, ಗೋಜೋದು, ಸಣ್ಣ ಮರಿಗಳನ್ನ ಇಟ್ಕೊಂಡು ಎಲ್ಲ ಗೋಜು ಬಿಡೋದು, ಮತ್ತೆ ಮೈಲ್ ತುತ್ತು ಸಿಂಪಡಣೆ, ಮತ್ತೆ ಮಣ್ಣು ಗಣಿಗಾರಿಕೆ. ಯಾಕೆಂದ್ರೆ ಈ ಮೀನುಗಳು ಮೊಟ್ಟೆ ಇಡುವಂತ ಜಾಗ ಮರಳಲ್ಲೇ, ಈ ಮರಳನ್ನೇ ಗಣಿಗಾರಿಕೆ ಮಾಡಿದ್ರೆ ಅದಕ್ಕೆ ಬ್ರೀಡಿಂಗ್ ಗ್ರೌಂಡೇ ಇಲ್ಲ, ಸಂವರ್ಧನೆ ಮಾಡಕ್ಕೆ ಯೋಗ್ಯ ಸ್ಥಳನೇ ಇಲ್ಲ, ಅದಕ್ಕೋಸ್ಕರ ವಲಸೆ ಹೋಗ್ತಾನೆ ಇರ್ತದೆ. ಇದು ಕೂಡ ಒಂದ್ ಕಾರಣನೇ. ವೇಸ್ಟ್ ವಾಟರ್ನ ಡೈರೆಕ್ಟ್ ನದಿಗಳಿಗೆ ಬಿಡುವಂತದ್ದು, ಪೋಷಣೆ ಮಾಡದಲ್ಲೇ ನೀರನ್ನ ಡೈರೆಕ್ಟ್ ಬಿಡೋದ್ರಿಂದ ಇದಕ್ಕೆ ತೊಂದರೆ ಉಂಟಾಗುತ್ತೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಎಲೆಕ್ಟ್ರೋಕ್ಯೂಟಿಂಗ್ ಅಂತ ಡೈರೆಕ್ಟ್ ಕರೆಂಟ್ ಅನ್ನ ನೀರೊಳಗೆ ಇಡ್ತಾರೆ, ಎಲ್ಲಾ ಮೀನುಗಳು ಸತ್ತೋಗ್ತವೆ. ಇಷ್ಟೆಲ್ಲಾ ಕಾರಣದಿಂದ ಮಾಶೀರ್ ಇವತ್ತು ನಶಿಸೋಗ್ತಾ ಇದೆ. ಯಾಕೆ ಇದನ್ನ ಹೇಳಬೇಕು ಅಂತ ಹೇಳಿದ್ರೆ, ನಮ್ಗೆ ಇಡೀ ಪ್ರಪಂಚದಲ್ಲೇ ಇಲ್ಲವಾದಂತ ಒಂದು ತಳಿ ನಮ್ಮ ಕೊಡಗಿನಲ್ಲಿದೆ, ಆರೆಂಜ್ ಫಿನ್ ಮಾಶೀರ್ ಅಂತ ಹೇಳ್ತೀವಿ. ಅದು 50 ಕೆಜಿ ವರ್ಗೂ ಬೆಳೆಯಷ್ಟು ಸಾಮರ್ಥ್ಯ ಇದೆ. ಹೋದ ವರ್ಷ ಆರಂಗಿ ಜಲಾಶಯದಲ್ಲಿ ಒಬ್ಬ ವ್ಯಕ್ತಿ ಟೈಮ್ ಪಾಸ್ಗೆ ಅಂತ ಮೀನ್ ಹಿಡಿಯಲಕ್ಕೋಗಿ 34 ಕೆಜಿ ಮೀನನ್ನ ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಇದು ಎಕ್ಸ್ಟ್ರೀಮ್ಲಿ ಎಂಡೇಂಜರ್ಡ್ ಲಿಸ್ಟ್ ಗೆ ಸೇರ್ಬಿಟ್ಟಿದೆ, ಕ್ರಿಟಿಕಲ್ ಎಂಡೇಂಜರ್ಡ್ ಆಗೋಗಿದೆ. ಅದನ್ನ ರಕ್ಷಣೆ ನಮ್ಮೆಲ್ಲರೂ ಹೊಣೆ ಆಗಿದೆ. ಈಗ ಇಂಥ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಜನರಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಕೊಡಗಿನಲ್ಲಿ ಸಾಕಷ್ಟು ಮತ್ಸ್ಯ ಧಾಮಗಳನ್ನ ಸೃಷ್ಟಿಸಿದೀವಿ, ಎಷ್ಟು ನಿಷೇಧಿತ ವಲಯಗಳಾಗಿದೆ. ಇಂಥ ಸಂದರ್ಭದಲ್ಲಿ ಸ್ಥಳೀಯರು ಇದ್ರ ಬಗ್ಗೆ ಅರಿವಿಲ್ಲದಂತವ್ರು ಗಾಳ ಹಾಕೋದು, ಬಲೆ ಹಾಕೋದೆಲ್ಲ ಮಾಡಿ ಮಾಶೀರ್ ಮೀನುಗಳನ್ನ ಹಿಡಿತಾ ಇದಾರೆ. ನೈಟ್ ಬಂದು ಬೇಟೆ ಮಾಡೋದು, ಕಳ್ಳಬೇಟೆ ಮಾಡೋದನ್ನ ತಡೆಯೋದು ದೊಡ್ಡ ಕಷ್ಟ ಆಗಿದೆ. ನಾವು ಸಾಕಷ್ಟು ಟ್ರೈನಿಂಗ್ಸ್ ಅಲ್ಲೂ ಕೂಡ ಎಲ್ಲರಿಗೂ ತಿಳುವಳಿಕೆ ಮೂಡಿಸ್ತಿರ್ತೀವಿ, ಅರಿವು ಮೂಡಿಸ್ತಿರ್ತೀವಿ, ಆದ್ರೂ ಕೂಡ ಒಂದ್ ಸ್ವಲ್ಪ ಕಷ್ಟ ಆಗಿದೆ. ಜನರೇ ಅರ್ಥ ಮಾಡ್ಕೊಂಡು ಇಂಥ ಒಂದು ಒಳ್ಳೆ ಮೀನನ್ನ ಸಂರಕ್ಷಣೆಯಲ್ಲಿ ಸಹಕಾರ ಮಾಡ್ಬೇಕಾಗಿದೆ. ನಮ್ಮ ಡ್ಯಾಮ್ ಅಲ್ಲೂ ಕೂಡ ನಾವು ಎಲ್ಲಾ ರಿಜಿಸ್ಟರ್ಡ್ ಮೀನುಗಾರರು ಏನಿದ್ದಾರೆ ಅವರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಕೃಷಿಕರಿಗೂ ಕೂಡ ಹೊಳೆಯಲ್ಲಿ ಮೀನು ಹಿಡಿತಾರೆ, ಅವ್ರಿಗೂ ಕೂಡ ಹೇಳ್ತಾ ಇರ್ತೀವಿ ಮಾಶೀರ್ ಮೀನು ಸಿಕ್ಕಿದ್ರೆ ಅದ್ರ ಬಗ್ಗೆ ಯಾವ ರೀತಿ ಇರ್ತದೆ ಕಂಪ್ಲೀಟ್ ಅವ್ರಿಗೆ ಡೀಟೇಲ್ಸ್ ಕೊಟ್ಟು ಈ ಮೀನೇನೋ ಸಿಕ್ಕಿದ್ರೆ ಇಮಿಡಿಯೇಟ್ ರಿಲೀಸ್ ಮಾಡ್ಬೇಕು ಅಂತಾನು ಕೂಡ ಹೇಳ್ತೇವೆ. ಇಷ್ಟೆಲ್ಲ ಮಾಡಿನು ಅಪರಾಧಿಗಳು ಕಂಡು ಬಂದ್ರು ಅಂತಂದ್ರೆ ಅದಕ್ಕೆ ಶಿಕ್ಷೆನೂ ನೀಡಲಾಗುತ್ತೆ. ಈಗಾಗಲೇ ಸಾಕಷ್ಟು ಲೆಟರ್ ಕರೆಸ್ಪಾಂಡಿಂಗ್ ಕೂಡ ಆಗಿದೆ. ಇದಕ್ಕೊಂದು ಆಕ್ಟ್ ಬಂದ್ರೆ ಮಾಶಿ ಸಂರಕ್ಷಣೆ ಸಕ್ರಿಯವಾಗಿ ತೋರಿಸ್ಕೋಬಹುದು. ಈಗಾಗಲೇ ಸಾಕಷ್ಟು ಎಲ್ಲಾ ರೀತಿಯ ಬೆಳವಣಿಗೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಆಕ್ಟ್ ಅಂತ ಬಂದ್ರೆ ಮಾಶೀರ್ನ ಭೂಮಿ ಮೇಲಿರ್ತಕ್ಕಂತ ಹುಲಿ ರೀತಿನೇ ಇದನ್ನು ಕೂಡ ಸಂರಕ್ಷಣೆ ಮಾಡಲ್ಲಿ ಯಶಸ್ವಿ ಆಗ್ತೀವಿ, ಮತ್ತೆ ಪುನಶ್ಚೇತನ ಆಗ್ತದೆ. 1980 ಆ ಇಸ್ವಿಯಲ್ಲಿ ವಾಲ್ನೂರಲ್ಲಿ ಇರ್ತಕ್ಕಂತ ಮೀನುಗಾರರು ಹೇಳೋದಾದ್ರೆ 40 ಕೆಜಿ ಮೀನವರೆಗೂ ಹಿಡಿತಾ ಇದ್ರಂತೆ. ಇವತ್ತು ಆ ಗಾತ್ರದ ಮೀನುಗಳೇ ಇಲ್ಲ. ಈ ನಿಟ್ಟಿನಲ್ಲೇ ನಮ್ಮ ಹಾರಂಗಿ ಕೇಂದ್ರ ಕೂಡ ಇಂತ ಒಂದು ಅಪರೂಪದ ಮೀನನ್ನ ರಕ್ಷಿಸಗೋಸ್ಕರ ನಾವು ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪನೆ ಮಾಡಿಕೊಂಡು ಇವತ್ತು ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ ನಮ್ಮ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು ಮಡಿಕೇರಿಯಾದಂತಹ ಶ್ರೀಮತಿ ದರ್ಶನ್ ಮೇಡಮ್ ರವರು ಈ ಅಡಿಪಾಯನ ಹಾಕಿ ಕೊಟ್ಟಿದ್ರಿಂದ ಇವತ್ತು 40,000 ಮೀನ್ಮರಿಗಳನ್ನ ಉತ್ಪಾದನೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ. ಮತ್ತೆ ಅದನ್ನ ನದಿಗೆ ಬಿತ್ತನೆ ಕೂಡ ಮಾಡ್ತಾ ಇದ್ದೇವೆ ವರ್ಷ ವರ್ಷ. ಒಳ್ಳೆ ಕೆಲಸ. ಯಾಕೆ ಅಳಿವು ನೆಂಚಿಗೆ ಹೋಯ್ತು ಅನ್ನೋದನ್ನ ಏನಾದ್ರೂ ಉಲ್ಲೇಖ ಮಾಡ್ಬೋದಾ? ಈಗ ಅದರ ಮಾಂಸದ ರುಚಿ ಅಥವಾ ಇನ್ನು ಬೇರೆ ಬೇರೆ ಸಂಗತಿಗಳಿಂದ ಇದರ ಸಂತಾನ ಕಡಿಮೆ ಆಗಿದೆ ಅಂತ ಅನ್ಕೊಂಡು ನಿಮ್ಮ ಮಾತುಗಳಿಂದ ನಾವು ತಿಳ್ಕೊಬೋದಾ? ಈಗ ಇತರೆ ಮೀನಿನ ಮಾಂಸಕ್ಕಿಂತ ಇದರ ಮಾಂಸ ಅಥವಾ ಇದರ ವಿಶೇಷತೆ 2018-19 ಸಾಲಿನಲ್ಲಿ ಭೀಮ್ ತಾಲಿಗೆ ಟ್ರೈನಿಂಗ್ ಹಾಕುವಾಗ ಅಲ್ಲಿ ಕೆಲವು ಗೋಲ್ಡನ್ ಮಾಶೀರ್ ಅಂತ ಇದೆ ಸರ್. ಅಲ್ಲಿ ಮಾಶೇರ್ ಮೀನ್ ಕೆಲವು ತಿಂದವರು ಎಲ್ಲ ಹೇಳೋದು ಹಿಂದೆ ಹೇಳಿದಾದ್ರೆ ತುಂಬಾ ರುಚಿಕರವಾದಂತ ಮಾಂಸ ಇದ್ರದ್ದು, ಮತ್ತೆ ಅಷ್ಟೇ ಪೌಷ್ಟಿಕಾಂಶಗಳು ಕೂಡ ಇದೆ, ಒಳ್ಳೆ ರುಚಿ ಇರ್ತಿತ್ತು, ಮತ್ತೆ ಒಳ್ಳೆ ಕ್ರೀಡಾ ಮೀನು ಬೇರೆ, ಒಳ್ಳೆ ಫೈಟ್ ಕೊಡುತ್ತೆ, ಅದನ್ನ ಹಿಡಿಯೋದೇ ಒಂದು ಒಳ್ಳೆ ರೋಮಾಂಚಕಾರಿ ಸಂಗತಿ ಅಲ್ಲ. ಇದು ಒಂದು ಕಾರಣ ಇರ್ಬೋದು. ಬೇರೆ ರಾಜ್ಯಗಳಲ್ಲೂ ಕೂಡ ಈ ಸ್ಪೋರ್ಟ್ ಫಿಶಿಂಗ್ ಅಲ್ಲಿ ರಿಕ್ರಿಯೇಷನ್ ಗೋಸ್ಕರವಾಗಿ ಜಸ್ಟ್ ಆಂಗ್ಲಿಂಗ್ ಕ್ಯಾಚ್ ಅಂಡ್ ರಿಲೀಸ್ ಮೆಥಡ್ ಮಾತ್ರ ಮಾಡ್ತಾ ಇದಾರೆ. ಅದ್ರಲ್ಲಿ ರೆವಿನ್ಯೂ ಕೂಡ ಬರ್ತದೆ ಮತ್ತೆ ಸಂರಕ್ಷಣೆ ಕೂಡ ಆಗ್ತದೆ. ರೈತರು ನಿಮ್ಮಿಂದ ಮರಿಗಳನ್ನ ತೆಗೆದುಕೊಂಡು ಹೋಗಿ ಸಾಕಿ ಬಳಕೆ ಮಾಡ್ಕೊಳ್ಬಹುದಾ ಅಥವಾ ಬಳಕೆ ಮಾಡ್ಲಿಕ್ಕೆ ಏನಾದ್ರೂ ಅಡ್ಡಿ ಇದೆಯಾ? ಹೌದು ಸರ್, ಇಲ್ಲಿವರೆಗೂ ಯಾವ್ದೇ ರೀತಿ ನಮ್ಮ ಇಲಾಖೆಯಿಂದ ಇನ್ನು ಮೀನುಗಾರರಿಗೆ ಈ ಒಂದು ಮಾಶೀರ್ ಮೀನು ಕೃಷಿ ಮಾಡಕ್ಕೆ ಇನ್ನು ಅವಕಾಶ ಇಲ್ಲ ಸರ್, ನಮ್ಗೆಲ್ಲ ಕೊಡ್ತಾ ಇಲ್ಲ. ಜಸ್ಟ್ ಈಗ ನದಿಯಲ್ಲಿ ಇದರ ಸಂತತಿ ಹೆಚ್ಚು ಮಾಡ್ಲಿಕ್ಕೆ ಮಾತ್ರ ನಾವು ಯೋಜನೆಗಳನ್ನ ಹಾಕೊಂಡಿದೀವಿ. ನಮ್ಮ ಇಲಾಖೆಯ ಮುಖ್ಯಸ್ಥರಿಂದ ನಾವು ಆದೇಶನ ಪಡ್ಕೊಂಡು ವರ್ಷ ವರ್ಷ ಏನು ಉತ್ಪಾದನೆ ಆಗಿದೆ, ಎಲ್ಲೆಲ್ಲಿ ಕಾವೇರಿ ನದಿ ಭಾಗ ಅಂಚೆ ಎಲ್ಲೆಲ್ಲಿ ಬರ್ತದೆ ಅಲ್ಲಿ ನಾವು ನದಿ ಬಿತ್ತನೆಯನ್ನ ಮಾಡ್ತಾ ಇದ್ದೇವೆ ಸರ್. ಇನ್ನೂ ಕೂಡ ಇದ್ರ ಸಂತತಿ ಹೆಚ್ಚಾದಲ್ಲಿ ಮುಂದಿನ ದಿನಗಳಲ್ಲಿ ಕೃಷಿಕರಿಗೂ ಕೂಡ ಕೊಡ್ತೀವಿ. ಒಂದು ಏನಪ್ಪಾ ಅಂತ ಹೇಳಿದ್ರೆ ಇದು ಪ್ರೌಢಾವಸ್ಥೆಗೆ ಬರಕ್ಕೇನೆ 3 ವರ್ಷ ಆಗ್ತದೆ. ನದಿಯಲ್ಲಿದ್ರೆ ಹೇರಳವಾಗಿ ಆಹಾರ ಸಿಕ್ಕೋದಿದ್ರೆ ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸಣ್ಣ ಪುಟ್ಟ ಕೊಳ ಹೊಂಡಗಳಲ್ಲಿ ಒಂದ್ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗುತ್ತೆ, ಯಾಕಂದ್ರೆ ಅಷ್ಟು ಪ್ರಮಾಣದ ಆಹಾರ ಬೇಕಾಗುತ್ತೆ ಇದಕ್ಕೆ. ವಿಶಾಲವಾದ ಏನು ಜಲ ಪ್ರದೇಶ ಬೇಕು ಇದಕ್ಕೆ. ಬೇಕು ಬೇಕು, ಕೃಷಿಕರು ಒಂದು ಅವಶ್ಯಕ್ಕೋಸ್ಕರ ಇಟ್ಕೋಬಹುದು, ಆದ್ರೆ ಲಾಭಕ್ಕೋಸ್ಕರ ಅಷ್ಟು ಇದಿಲ್ಲ, ಯಾಕಂದ್ರೆ ಒಂದ್ ವರ್ಷಕ್ಕೂ ಕೂಡ 800 ಗ್ರಾಮ್ 600 ಗ್ರಾಮ್ ಆ ರೀತಿ ಬೆಳೆಯುತ್ತೆ. ನೋಡಿ, ಮಹಾಶೀರ್ ಮೀನಿನ ಬಗ್ಗೆ ನಾವು ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಹೋದ್ರೆ ಚೆನ್ನಾಗಿದೆ, ಸಾಕಷ್ಟು ಇದೆ ಅಲ್ವಾ? ಸಾಕಷ್ಟು ಇದೆ ಸರ್, ಸಾಕಷ್ಟು ಇದೆ. ಬೇರೆ ದೇಶಗಳಲ್ಲೂ ಕೂಡ ತುಂಬಾನೇ ಪ್ರಾಮುಖ್ಯತೆ ಪಡ್ಕೊಂಡಿದೆ ಸರ್. ಕರ್ನಾಟಕ ಮತ್ತೆ ಇನ್ನು ಬೇರೆ ರಾಜ್ಯ ಬೇರೆ ದೇಶಗಳಲ್ಲೂ ಕಂಡು ಬರುತ್ತಾ ಮಹಾಶೀರ್ ಮೀನು? ಕಂಡು ಬರುತ್ತೆ ಸರ್. ಇಲ್ಲಿ ನಮ್ಮ ದಕ್ಷಿಣ ಭಾರತಕ್ಕೆ ಹೋದ್ರೆ ನಿಮ್ಗೆ ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರಲ್ಲೆಲ್ಲ ಗೋಲ್ಡನ್ ಮಾಶೀರ್ ಅಂತ ಸಿಗ್ತದೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗೆ ನಾವು ಹೋದ್ರೆ ನಿಮ್ಗೆ ಅರುಣಾಚಲ್ ಪ್ರದೇಶಲ್ಲೆಲ್ಲ ಚಾಕ್ಲೇಟ್ ಮಾಶೀರ್ ಅಂತ ಸಿಗ್ತದೆ. ಕೇರಳಗ್ ಹೋದ್ರೆ ವಯನಾಡ್ ಮಾಶೀರ್ ಅಂತ ಇದೆ, ವಯನಾಡ್ ಎನ್ಸಿಸ್ ಅಂತ ಹೇಳಿ. ನಮ್ಮ ಕರ್ನಾಟಕ ಕೊಡಗಿನಲ್ಲಿ ವಿಶೇಷವಾಗಿ ಟಾರ್ ಕೂರ್ಗ್ ಎನ್ಸಿಸ್ ಅಂತ ಹೇಳ್ತೀವಿ, ಆರೆಂಜ್ ಫಿನ್ ಮಾಶೀರ್ ಅದು, ಮತ್ತೆ ಡೆಕ್ಕನ್ ಮಾಶೀರ್, ಇಂತಹ ಮೀನು ಪ್ರಭೇದಗಳನ್ನ ನೋಡಬಹುದು. ನೈಬರಿಂಗ್ ಕಂಟ್ರೀಸ್ ಅಲ್ಲೆಲ್ಲ ಮಾಶೀರ್ಗಳ ಪ್ರಭೇದ ತಳಿಗಳನ್ನ ನೀವು ನೋಡಬಹುದು. ಮಹಾಶೀರ್ ಮೀನಿನಲ್ಲಿ ಬೇರೆ ಬೇರೆ ರೀತಿಯ ಪ್ರಭೇದಗಳನ್ನ ಅಥವಾ ಬೇರೆ ಬೇರೆ ಬಗೆಯ ಮೀನುಗಳನ್ನು ಕಾಣಬಹುದಲ್ವಾ? ನಮ್ಮ ದೇಶದಲ್ಲೂ ಸಾಕಷ್ಟು ಹಲವು ಬಗೆಗಳಿದೆ, ದೇಶದಲ್ಲೂ ಕೂಡ ಇದೆ ಸರ್. ಓಹೋ, ಸರಿನೆ. ಇನ್ನೊಂದು ವಿಷಯ ನಾನಿಲ್ಲಿ ಹೇಳ್ಬೇಕು ಸರ್, ಈ ಕಾಟ್ಲಾ ರೋಹು ಮೃಗಲ್ ನಮ್ಮ ಭಾರತೀಯ ದೊಡ್ಡ ಗಂಡೆ ಮೀನುಗಳು ಏನಿದಾವೆ, ಇದಕ್ಕೆ ಮೊಟ್ಟೆಯಿಂದ ಮರಿಯಾಗ್ಲಿಕ್ಕೆ 16 ಗಂಟೆ ಸಾಕು. ಈ ಮಾಶೀರ್ದು ಮೀನ್ ಮರಿ ಉತ್ಪಾದನೆ ಸ್ವಲ್ಪ ವಿಭಿನ್ನ ಮತ್ತೆ ಅಷ್ಟು ಸುಲಭದ ಮಾತೇನಲ್ಲ. ಯಾಕೆಂತ ಹೇಳಿದ್ರೆ ಮೊದಲು ಈ ಸಂವರ್ಧನೆ ನಾವು ಜುಲೈಯಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ 3-4 ತಿಂಗಳು ಮುಂಚೆನೆ ನಾವು ಮೀನುಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಗಂಡು ಹೆಣ್ಣು ಮೀನುಗಳನ್ನ ನೋಡ್ಬೇಕು, ಮೆಚರ್ ಆಗಿದೆಯಾ ಅಂತ ನೋಡ್ಬೇಕಾಗುತ್ತೆ. ತದನಂತರ ಈ ಗರ್ಭಿಣಿ ಸ್ತ್ರೀಯರಿಗೆ ಏ ರೀತಿ ಆಹಾರ ಕೊಡ್ತೀವೋ ಅದೇ ರೀತಿ ಪೋಷಣೆ ಪೌಷ್ಟಿಕಾಂಶ ಆಹಾರನ ನಾವು ಒದಗಿಸ್ಬೇಕಾಗುತ್ತೆ. ಜುಲೈ ತಿಂಗಳಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಂಡು 1 ಹೆಣ್ಣಿಗೆ 2 ಗಂಡಿನಂತೆ ಆಯ್ಕೆ ಮಾಡ್ಕೊಬಂದು ಮೊದಲು ಚುಚ್ಚುಮದ್ದನ್ನ ಕೊಡ್ಬೇಕಾಗುತ್ತೆ ಸರ್, ಓವರ್ಟ್ರೈಡ್ ಅಂತ ಹಾರ್ಮೋನ್ ಇಂಜೆಕ್ಷನ್. ಅದು ಕೊಟ್ಟ ನಂತರ ನಾವು 35 ಗಂಟೆಗಳ ಕಾಲ ಮೀನುಗಳನ್ನ ಒಂದು ತೊಟ್ಟಿಲಿ ಕಂಟಿನ್ಯೂಸ್ ವಾಟರ್ ಶವರ್ ಆಗ್ತಾ ಇರುತ್ತೆ. ಆ ರೀತಿಯಲ್ಲಿ ನಾವು 35 ಗಂಟೆ ಇಟ್ಟಿ ನಂತರ ನಾವು ಮೀನು ಒಂದೊಂದೇ ಒಂದು ಹೆಣ್ಣು ಮೀನು ಮೊದಲು ತಕೊಂಡು ಸ್ಟ್ರಿಪ್ಪಿಂಗ್ ಅಂತ ಮಾಡ್ತೀವಿ. ಹೊಟ್ಟೆನ ಸ್ಲೈಟ್ ಆಗಿ ಪ್ರೆಷರ್ ಕೊಡ್ತೀವಿ ಹೊಟ್ಟೆ ಭಾಗದಲ್ಲಿ, ಮೊಟ್ಟೆಗಳು ಬರ್ತದೆ. ತದನಂತರ ಗಂಡು ಮೀನು ತಗೊಂಡು ಗಂಡು ಮೀನಿನ ಸ್ಪರ್ಮ್ ಮಿಲ್ಟ್ ಅಂತ ಏನ್ ಹೇಳ್ತೀವಿ ಹಾಲು, ಅದನ್ನು ಕೂಡ ಮೊಟ್ಟೆ ಮೇಲೆ ಬಿಟ್ಟು ಈ ಕೋಳಿಯ ಪುಕ್ಕದಿಂದ ನಾವು ಫರ್ಟಿಲೈಸೇಷನ್ ಮಾಡ್ತೀವಿ ಸರ್. ಮೊಟ್ಟೆಯಿಂದ ಮರಿ ಆಗ್ಲಿಕ್ಕೆ 6 ದಿನಗಳು ಬೇಕಾಗುತ್ತೆ ಓಡಾಡ್ಲಿಕ್ಕೆ. ಅದೇ ಈ ಕಾಟ್ಲಾ ರೋಹು ಮೃಗಾಲ ಆದ್ರೆ ಒಂದೇ ದಿನಕ್ಕೆ ಮರಿಯಾಗಿ ಓಡಾಡ್ಬಿಡುತ್ತೆ. ಈ ಮಾಶೀರ್ ಮೀನುಗಳು 6 ದಿನ ತಳುತ್ತೆ, ಮತ್ತೆ ಒಂದು ಮೀನು 1 ಕೆಜಿ ಮೀನು ತಗೊಂಡ್ರೆ ನಿಮ್ಗೆ 2000 ರಿಂದ 8000 ವರೆಗೂ ಮೊಟ್ಟೆ ಬಿಡುವಂತ ಸಮರ್ಥ್ಯ ಇದೆ. ಈಗ 2000 ಮೊಟ್ಟೆ ಏನಾದ್ರು ಸಿಕ್ತು ಅಂದ್ರೆ ನಾವು ಹ್ಯಾಚಿಂಗ್ ಟ್ರೈ ಹಾಕಿ 6 ದಿನ ನಿಗಾ ಘಟಕದಲ್ಲಿ ಇಟ್ಟು ಫ್ಲೋ ಥ್ರೂ ಸಿಸ್ಟಮ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ 24 ಗಂಟೆ ನೀರು ಬೀಳ್ತಾನೆ ಇರುತ್ತೆ ಹ್ಯಾಚಿಂಗ್ ಟ್ರೈ ಅಲ್ಲಿ, ಒಂದ್ ಕಡೆ ನೀರು ಹೋಗ್ತಾ ಇರುತ್ತೆ, ಅದು ಕ್ಲಿಯರ್ ವಾಟರ್. ಅಷ್ಟೆಲ್ಲ ನೋಡು ಕೂಡ ನಮ್ಗೆ ಡೆಡ್ ಎಕ್ಸ್ ಅಂತ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಮೊಟ್ಟೆಗಳು ಉಳಿಯಲ್ಲ. 2000ದಲ್ಲಿ 500 ಮೊಟ್ಟೆಗಳು ಮಾತ್ರ ಒಳ್ಳೇದ್ ಸಿಗುತ್ತೆ. ಅದರಲ್ಲಿ ಕೊನೆಯದಾಗಿ ನಮಗೆ 40 ದಿನ ಬಾಯ್ಲ್ಡ್ ಎಗ್ ಅಂತ ಏನ್ ಹೇಳ್ತೀವಿ ಅದು ಮತ್ತು ಗೋಟ್ ಲಿವರ್ ಅನ್ನು ಉಪಯೋಗಿಸಬಹುದು. ಅದನ್ನ ಆಹಾರವಾಗಿ ಕೊಟ್ಟು 40 ದಿನಗಳ ಪೋಷಣೆ ಮಾಡಿ ನಂತರ 4 ತಿಂಗಳು ಇನ್ನು ನರ್ಸರಿ ತೊಟ್ಟಿಲಿ ಬೆಳೆಸ್ತೀವಿ. ತದನಂತರ ನಾವು ರಂಚಿಂಗ್ ಮಾಡೋದು 4-5 ತಿಂಗಳು ಬೆಳೆಸಿ. ಅಷ್ಟು ಕಷ್ಟ ಇದೆ ನಮಗೆ. 1,000 ನಮಗೆ ಮ್ಯಾಕ್ಸಿಮಮ್ 300-500 ಮರಿಗಳು ಮಾತ್ರ ನಮಗೆ ಸಿಗುತ್ತೆ. ಅಷ್ಟು ಕಷ್ಟದ ಕೆಲಸ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಸಂವರ್ಧನೆ ಮಾಡಿ ನದಿಗೆ ಬಿಟ್ಟರು ಕೂಡ ಜ್ಞಾನ ಇಲ್ಲದಂತವ್ರು ಹಿಡಿದು ತಿನ್ನೋದ್ರಿಂದ ಸಂರಕ್ಷಣೆಯಲ್ಲಿ ಯಶಸ್ವಿ ಇದು ಆಗೋದಿಲ್ಲ. ಹಾಗಾಗಿ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ, ಯಾರು ಮಾಶೀರ್ ಮೀನು ಹಿಡಿಯಕ್ ಹೋಗ್ತಾರೋ ದಯಮಾಡಿ ಹಿಡಿದ ನಂತರ ಕೆಲವು ಆಂಗ್ಲಿಂಗ್ ಅಲ್ಲಿ ಬಿಡ್ತಾರೆ, ಕೆಲವರು ತಿನ್ನೋದು ಬಿಟ್ಟು ಸ್ವಲ್ಪ ವರ್ಷಗಳ ಕಾಲ ಇದು ಪುನಶ್ಚೇತನ ಆಗೋವರೆಗೂ ಹಿಡಿಯೋದ್ ಬೇಡ ಅಂತ ನಾನು ಕೇಳ್ಕೊತೀನಿ. ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಣಸಿಗುವ ಮಹಾಶೀರ್ ಮೀನು, ಇದರ ಸಂರಕ್ಷಣೆ ಮತ್ತು ವಿಶೇಷತೆಗಳು ಈ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಮೀನುಗಾರಿಕೆ ಇಲಾಖೆಯ ಹಾರಂಗಿ ಜಲಾಶಯದ ಮೀನುಮರಿ ಪಾಲನಾ ಕೇಂದ್ರದ ಸಹಾಯಕ ನಿರ್ದೇಶಕರಾಗಿರುವ ಎಸ್ಎಂ ಸಚಿನ್ ಅವರು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ, ಇದರಲ್ಲಿ ಪ್ರಗತಿ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟಿಕ್ ಸಂಸ್ಥೆ ಬೆಂಗಳೂರು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ, ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ: ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಅರೆಭಾಷೆ ಗೌಡ ಸಮಾಜ ಮೂನಾಡ್ ಇವರ ಕೂಡುಕುಟ್ಟಲಿ ಕಳೆದ ತಾರೀಕು 16 ನಡೀತಿದ್ದ ಅರೆಭಾಷೆ ಸಂಸ್ಕೃತಿ ಶಿಬಿರ ಇಂದಿಗೆ ಆಕೇರಿ ಆತ. ಆಕೇರಿ ಜಂಬರದ ಅಧ್ಯಕ್ಷತೆನ ಪಾಣತಲೆ ಟಿ ಹರೀಶ ವಹಿಸಿದ್ದು, ಇವು ಮಾತಾಡಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ವಿಶಿಷ್ಟ ಮತ್ತು ವಿಭಿನ್ನ ಆಗಿದ್ದು ಅರೆಭಾಷೆನ ಬೆಳವಣಿಗೆಗೆ ಎಲ್ಲರೂ ಕೈ ಜೋಡಿಸೋಕ್ಕೂ ಕಳೆದ 4 ನಡೀತಿರುವ ಈ ಶಿಬಿರಕ್ಕೆ ಸಂಪನ್ಮೂಲ ವ್ಯಕ್ತಿಗಳೇ ಮುಖ್ಯ ಕಾರಣ. ನಮ್ಮ ಮಕ್ಕಳಿಗೆ ಭಾಷೆನ ಹಿಂದಿನ ಮಹತ್ವ ಏನು ಅಂತ ತಿಳಿಸೋಕೂತ ಹೇಳ್ದು. ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಕಡ್ಲೇರ ತುಳಸಿ ಮೋಹನವು ಮಾತಾಡಿ ಅರೆಭಾಷೆ ಸಂಸ್ಕೃತಿನ ಮುಂದೆ ತರುವ ನಿಟ್ಟಲ್ಲಿ ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗಳು ನಡೆಯೋಕ್ಕೂ ಎಲ್ಲವೂ ಜೊತೆಗೆ ಸೇರಿ ಕೆಲಸ ಮಾಡ್ರೆ ಮಾತ್ರ ಭಾಷೆ ಬೆಳೆಯಕ್ಕೆ ಸಾಧ್ಯ ಅಂತ ಹೇಳ್ದು. ಆಕಾಶವಾಣಿ ಉದ್ಘೋಷಕರಾದ ವಿನೋದ್ ಮೂಡಗದ್ದೆ ಅವು ಮಾತಾಡಿ ಭಾಷೆ ಮತ್ತು ಸಂಸ್ಕೃತಿಯಿಂದ ಜನಾಂಗ ಗುರುತಿಸಿಕೆ ಸಾಧ್ಯ ಆದೆ. ಸಾಹಿತ್ಯ ಅಧ್ಯಯನ ಇಂದಿನ ಯುವ ಪೀಳಿಗೆಗೆ ಮುಖ್ಯ. ಬಹುಮಾಧ್ಯಮ ಮತ್ತು ಅಂತರ್ಜಾಲ ಬಳಸುವ ಈಗನ ಹೈದ ಗೂಡೆಗ ಅರೆಭಾಷೆನ ಜಾಸ್ತಿ ಬಳಕೆ ಮಾಡ್ರೆ ಅದರ ಬೆಳವಣಿಗೆಗೆ ಶ್ರಮಿಸಿರೆ ಸಂಸ್ಕೃತಿಗೆ ಜೀವ ತುಂಬುವ ಕೆಲಸ ಆದೆ ಅಂತ ಹೇಳ್ದು. ಈ 4 ದಿನದ ಶಿಬಿರಲ್ಲಿ ಅರೆ ಭಾಷಿಗರ ಪದ್ಧತಿ ಸಂಸ್ಕೃತಿಗೆ ಸಂಬಂಧಪಟ್ಟ ಸೋಬಾನೆ ಹಿಡಿದು ವಿಳ್ಯಶಾಸ್ತ್ರ ಮಾಡುದು, ಹೆಣ್ಣು ಗಂಡು ವಹಿಸುದು, ಸ್ವರ್ಗ ಹೊಂದಿಸೋದು ಸೇರಿದಂಗೆ ಬ್ಯಾರೆ ಬ್ಯಾರೆ ಪದ್ಧತಿಗಳನ್ನ ತಿಳಿಸಿಕೊಟ್ಟು ಹಂಗೆ ಇಂದು ಪ್ರದರ್ಶನ ಕೂಡ ಮಾಡ್ದು. ಈ ಶಿಬಿರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಮೇರ್ಕಜ್ಜೆ ಉಮೇಶ್ ನಾಣಯ್ಯ, ಕಲ್ಲುಮುಟ್ಲು ಗಣೇಶ್ ಪೂವಯ್ಯ, ತಳೂರು ಯಶೋಧ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು ಈ ಶಿಬಿರದಲ್ಲಿ 30-40 ಶಿಬಿರಾರ್ಥಿಗ ಭಾಗವಹಿಸಿದ್ದು. ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 4 ಗಂಟೆ ಮುಟ್ಟ ಕೋವಿಡ್ ಲಸಿಕಾ ಅಭಿಯಾನ. ಕೊಡಗು ಜಿಲ್ಲೆನ ಬ್ಯಾರೆ ಬ್ಯಾರೆ ಕಡೆಗಳಲ್ಲಿ ಕೋವಿಶೀಲ್ಡ್ ಲಸಿಕೆ ಕೊಟ್ಟವೆ. ಹಂಗೆ ಆರೋಗ್ಯ ಸಂಸ್ಥೆಯಲ್ಲಿ ಸಿಗುವ ಲಸಿಕೆನ ಎರಡನೇ ಸತಿ ಬಾಕಿ ಇರುವ ಫಲಾನುಭವಿಗಳಿಗೆ 70% ಮತ್ತೆ 1ನೇ ಸತಿ ಬಾಕಿ ಇರುವ ಫಲಾನುಭವಿಗಳಿಗೆ 30% ಕೊಟ್ಟವೆತ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣಾಧಿಕಾರಿಯು ಪ್ರಕಟಣೆಯಲ್ಲಿ ತಿಳಿಸಿದಳು. 1921 ಸುರಾಗಿರುವ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಈ ವರ್ಷ ತನ್ನ ಶತಮಾನೋತ್ಸವದ ಸಂಭ್ರಮಲಿಟ್ಟು ನಾಳೆ ಮಡಿಕೇರಿನ ಕ್ರಿಸ್ಟಲ್ ಕೋರ್ಟ್ ಸಭಾಬಾಡಿಲಿ ರಾಜ್ಯ ಸಹಕಾರ ಸಚಿವ ಎಂಟಿ ಸೋಮಶೇಖರವು ಶತಮಾನೋತ್ಸವ ಸಂದರ್ಭದಲ್ಲಿ 7 ಕೋಟಿ ರೂಪಾಯಿ ಖರ್ಚಿನ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸುವೆ ಮತ್ತೆ ಈ ಜಂಬರಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಗಾಡಿನ ಉದ್ಘಾಟನೆ ಹಂಗೆ ಸಹಕಾರ ಸಿರಿ ತೇಳುವ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಮಾಡಿದು ಸೇರಿದಂಗೆ ಬ್ಯಾರೆ ಬ್ಯಾರೆ ಕಾರ್ಯಕ್ರಮ ಹಮ್ಮಿಕೊಂಡಳು. 2021-22 ಸಾಲಿ ಇಂಡಿಯಾ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಕಡೆಯಿಂದ 6-18 ವರ್ಷದ ಒಳಗಿನ ಮಕ್ಕ ತಮ್ಮ ಜೀವದ ಹಂಗನ ಬಿಟ್ಟು ಮತ್ತೆ ಸಮಯ ಪ್ರಜ್ಞೆಯಿಂದ ಬ್ಯಾರೆಯವರ ಪ್ರಾಣ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡ್ತಾವಳು. ಈ ಇನಾಮಿಗೆ ಅರ್ಜಿ ಕೊಡಿಕೆ ಪ್ರಕರಣ ಜುಲೈ 2020 2021 ಸೆಪ್ಟೆಂಬರ್ 30 ನಡೆದಿರೋಕ್ಕೂ 2003 ಆಗಸ್ಟ್ 16 ಹುಟ್ಟಿದ ಮಕ್ಕ ಈ ಇನಾಮಿಗೆ ಅರ್ಹರಾಗಿದ್ದಾವೆ. ಮಕ್ಕಳ ಸಾಧನೆ ದಿನಪತ್ರಿಕೆಗಳಲ್ಲಿ ವರದಿಯಾಗಿರೋಕ್ಕೂ ಇಲ್ಲರೆ ಸಂಬಂಧಪಟ್ಟ ಕ್ಷೇತ್ರ ತಜ್ಞರಿಂದ ಪರೀಕ್ಷೆ ಮಾಡಿರೋಕ್ಕೂ ಹಂಗೆ ಬ್ಯಾರೆ ಬ್ಯಾರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗ ಇರೋಕ್ಕೂ. ಈ ಪ್ರಶಸ್ತಿಲಿ ಚಿನ್ನ ಬೆಳ್ಳಿ ಪದಕನ ಮತ್ತೆ ಇನಾಮ ಪತ್ರ ನಗದು ಬಹುಮಾನ ಸಹ ಇದ್ದದೆ. ಅರ್ಜಿನ ಸಂಬಂಧಪಟ್ಟ ಇಲಾಖೆಯಿಂದ ಇಲ್ಲರೆ ವೆಬ್ಸೈಟ್ಲಿ ಪಡೆದು ಬರುವ ತಿಂಗಳ ಸೆಪ್ಟೆಂಬರ್ 10 ಕೊಡಕ್ಕಂತ ಮಹಿಳೆಯರ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದಳು. ಕೋವಿಡ್-19 ಮುಂದುವರೆದ ಕಾರಣದಿಂದ ಮಾಜಿ ಸೈನಿಕರು ಮತ್ತೆ ಅವರ ಕುಟುಂಬದವು ತಿಂಗಳ ಮಾತ್ರೆಗಳನ್ನ ಇಸಿಹೆಚ್ಎಸ್ ಡಾಕ್ಟರ್ಗಳ ಎಂಪೋನಲೆಡ್ ಆಸ್ಪತ್ರೆ ಮಾತ್ರೆ ಚೀಟಿನ ತೋರಿಸಿ ಅಕ್ಟೋಬರ್ ಆಖರಿ ಮುಟ್ಟ ಮಾತ್ರೆಗಳನ್ನ ಹೊರಗಡೆ ತಗೊಂಡು ಬಿಲ್ಲನ್ನ ಇಸಿಹೆಚ್ಎಸ್ಗೆ ತಂದುಕೊಡಕ್ಕಂತ ಹಂಗೆ ಮಾತ್ರೆಗಾಗಿ ಇಸಿಹೆಚ್ಎಸ್ಗೆ ಬರಕುತ್ತಿಲ್ಲಂತ ಇಸಿಹೆಚ್ಎಸ್ ಪ್ರಕಟಣೆಯಲ್ಲಿ ತಿಳಿಸಿತ್ತು. ಕೊಡಗು ಜಿಲ್ಲೆಯಲ್ಲಿ ಇಂದು ಒಟ್ಟು 84 ಹೊಸ ಕೊರೋನಾ ಸೋಂಕಿತರು ಕಂಡುಬಂದಳು. ಮಡಿಕೇರಿ ತಾಲೂಕಲ್ಲಿ 41, ವಿರಾಜಪೇಟೆ ತಾಲೂಕಲ್ಲಿ 24, ಸೋಮವಾರಪೇಟೆ ತಾಲೂಕಲ್ಲಿ 18 ಕೊರೋನಾ ಪ್ರಕರಣಗ. ಜಿಲ್ಲೆಯಲ್ಲಿ ಇಲ್ಲಿ ಮುಟ್ಟ 32,987 ಪ್ರಕರಣಗಳಿದ್ದು ಕಳೆದ 24 ಗಂಟೆಯಲ್ಲಿ 61 ಜನ ಹುಷಾರಾಗಳು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 86 ಆಗಿಟ್ಟುತ್ತ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದಳು. ಇಂದು ಹೊತ್ತಾರೆ 8:30 ಆಖರಿಯಾಗಿ ಕಳೆದ 24 ಗಂಟೆಯಲ್ಲಿ ಕೊಡಗು ಜಿಲ್ಲೆನ ಸರಾಸರಿ ಮಳೆ 37.41 mm, ಮಡಿಕೇರಿ ತಾಲೂಕಿನ ಇಂದಿನ ಸರಾಸರಿ ಮಳೆ 67.05 mm, ವಿರಾಜಪೇಟೆ ತಾಲೂಕಿನ ಇಂದಿನ ಸರಾಸರಿ ಮಳೆ 31.55 mm, ಸೋಮವಾರಪೇಟೆ ತಾಲೂಕಿನ ಇಂದಿನ ಸರಾಸರಿ ಮಳೆ 13.63 mm ಮಳೆ ಆಗಿತ್ತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. Like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. C2C Designing and Construction, Gonikoppa. ಮನೆ ವಾಣಿಜ್ಯ ಕಟ್ಟಡಗಳ ಪ್ಲಾನ್, 3D ವಿನ್ಯಾಸ, ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಮುಂತಾದ ಎಲ್ಲಾ ಸೇವೆ ಒಂದೇ ಕಡೆ ಲಭ್ಯ. C2C Designing and Construction, Bypass Road, Union Bank, ಮುಂಭಾಗ, ಗೋಣಿಕೊಪ್ಪ. ಕಾಲ್ 9021184777. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ನ ಕೊಡುಗೆ. ಡೈಮಂಡ್ ಜ್ಯುವೆಲರಿ ಮೇಲೆ ಅಪ್ ಟು 20% ಆಫ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಅಪ್ ಟು 20% ಡಿಸ್ಕೌಂಟ್. ತ್ವರೆ ಮಾಡಿ, ತನಿಷ್ಕ್ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಕಂಡೀಷನ್ ಸಪ್ಲೈ. ಫರ್ನಿಚರ್ ತಗೊಳಕ್ಕೆ ಇರಿಟಿಯಾ? ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು. ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ ಗಳಲ್ಲಿ ಉದ್ಯೋಗದ ಅವಕಾಶ. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಹಾಗೂ ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್ ಮಡಿಕೇರಿ. ಕಾಲ್ 9448370818. ನಾಪಕ್ಲುವಿನ ಎಂಪಿ ಸ್ಟೋರ್ ನಲ್ಲಿ ಓಣಂ ಸ್ಪೆಷಲ್ ಆಫರ್, ಎಲ್ಲಾ ಖರೀದಿಯ ಮೇಲೆ 5-20% ಡಿಸ್ಕೌಂಟ್, ಮದುವೆ ಸಮಾರಂಭದ ಖರೀದಿಗೆ ವಿಶೇಷ ರಿಯಾಯಿತಿಗಳು. ಎಂಪಿ ಸ್ಟೋರ್, ಬ್ರಹ್ಮಗಿರಿ ಕಾಂಪ್ಲೆಕ್ಸ್ ನಿಯರ್ ಬಸ್ ಸ್ಟ್ಯಾಂಡ್, ನಾಪಕ್ಲು. ಗೋಣಿಕೊಪ್ಪದ ಮುಳಿಯಾ ಜುವೆಲ್ಸ್ ನಲ್ಲಿ ಆಂಟಿಕ್ ಐಂಡ್ ಡೈಮಂಡ್ ಫೆಸ್ಟ್ ಇದೆ. ಆಗಸ್ಟ್ 20ರಿಂದ ಸೆಪ್ಟೆಂಬರ್ 10ರವರೆಗೆ ಈ ಫೆಸ್ಟ್ ನಲ್ಲಿ ಸ್ಟನ್ನಿಂಗ್ ಆಂಟಿಕ್ ಕಲೆಕ್ಷನ್ಸ್ ಹಾಗೂ ಡಾಜ್ಲಿಂಗ್ ಡೈಮಂಡ್ ಜುವೆಲ್ಸ್ ನ ವಿಶೇಷ ಸಂಗ್ರಹ. 25,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಗಿಫ್ಟ್ ವೋಚರ್, ಅಲ್ಲದೆ ಹಲವು ಉಡುಗೊರೆಗಳು. ನಿಮ್ಮ ಮನದ ಬಯಕೆಯ ವಿನ್ಯಾಸಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್, ಗೋಣಿಕೊಪ್ಪಲು. ಕೆವಿಜಿ ಇಂಜಿನಿಯರಿಂಗ್ ಕಾಲೇಜ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. 2021-22 ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್, ಎಂಟೆಕ್ ಮತ್ತು ಎಂಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಈ ಸಂಸ್ಥೆಯಲ್ಲಿ ಉನ್ನತ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ, ಪರಿಣಾಮಕಾರಿ ಬೋಧನೆ, ಅತ್ಯಾಧುನಿಕ ತಂತ್ರಜ್ಞಾನ, ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಒತ್ತಡರಹಿತ ಕಲಿಕಾ ವಾತಾವರಣಕ್ಕೆ ಆದ್ಯತೆ ನೀಡಲಾಗಿದೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08257-23-1141, ಮೊಬೈಲ್ 9742178252 ಅಥವಾ 9448725573. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಸಿಲ್ಕ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್, ಕುರ್ತಾಸ್, ವೆಸ್ಟರ್ನ್ ವೇರ್, ಜೂಟ್ ಪ್ರಾಡಕ್ಟ್ಸ್, ಟೇಬಲ್ ಅಂಡ್ ಬೆಡ್ ಲೈನಿನ್ ಖರೀದಿಗಾಗಿ ಬನ್ನಿ ಶಾಫ್ರಾನ್ ಬೊಟೀಕ್, ಕರ್ನಾಟಕ ಬ್ಯಾಂಕ್ ಎದುರು, ಗೋಣಿಕೊಪ್ಪಲ್. ಮಡಿಕೇರಿಯ ಶ್ರೀ ರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್ ನಲ್ಲಿ ಮಾಂಟೆಸರಿಯಿಂದ ಪಿಯು ತರಗತಿವರೆಗಿನ ದಾಖಲಾತಿ ಪ್ರಾರಂಭಗೊಂಡಿದೆ. ಪಿಯು ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್, ಇಬಿಎಸ್ಸಿ, ಕಾಮರ್ಸ್ ನಲ್ಲಿ ಎಚ್ಇಬಿಎ, ಆರ್ಟ್ಸ್ ನಲ್ಲಿ ಎಚ್ಇಪಿಎಸ್ ಕೋರ್ಸ್ಗಳು ಲಭ್ಯ. ಪಠ್ಯದೊಂದಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ಮಡಿಕೇರಿ ಸುತ್ತಮುತ್ತಲಿನಿಂದ ಶಾಲಾ ವಾಹನದ ವ್ಯವಸ್ಥೆ. ಸಂಪರ್ಕಿಸಿ 8971-56-3246. ಗೋಣಿಕೊಪ್ಪದ ಚೆಡ್ ಖಾನ್ ಸಿಲ್ಕ್ ಸ್ಟೋರ್ ನಲ್ಲಿ ವೆಡ್ಡಿಂಗ್ ಸ್ಯಾರಿಗಳ ವಿಶೇಷ ಸಂಗ್ರಹ. ಕುಪ್ಯ, ಚಾಲೆ, ಕುರ್ತೀಸ್, ಶೇಡಿಂಗ್ ಅಂಡ್ ಶೂಟಿಂಗ್ಸ್ ಗಳ ನೂತನ ಕಲೆಕ್ಷನ್ಸ್. ಬನ್ನಿ ಚೆಡ್ ಖಾನ್ ದ ಸಿಲ್ಕ್ ಸ್ಟೋರ್, ಸೆಂಟ್ರಲ್ ಬಿಲ್ಡಿಂಗ್, ಆಪೋಸಿಟ್ ಎಸ್ಬಿಐ, ಗೋಣಿಗೊಪ್ಪಲ್. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900-95-7753. ಸೇವಾ ಮಾಹಿತಿ. ವಾಲ್ನೂರು ಅಮ್ಮಂಗಾಲ ಗ್ರಾಮತ್ರ ಚೇಂದಂಡ ಪೌತಿ ಪೂರ್ಣಚ ಎಂಗಡ ಮೂವ ಜಫ್ರಿ ಮುತ್ತಣ್ಣ ನಿನ್ನಂದು ಮರಣಪಟ್ಟಿತು. 69 ಬಯತ್ರ ಚೇಂದಂಡ ಜಫ್ರಿ ಮುತ್ತಣ್ಣ ಎಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನತ್ರ ಮೀದ ವಾಲ್ನೂರು ಗ್ರಾಮತ್ತು ನಡ್ಪ. ಕುಟ್ಟಂದಿ ಗ್ರಾಮಕಾರನ ಆಲೆಯಂಡ ಸೋಮಯ್ಯ ಚೋಮಣಿ ಅಯ್ಯಂಗ 68ನೇ ಬಯತಲು ಇಂದು ಮರಣಪಟ್ಟಿತು. ಆಲೆಯಂಡ ಸೋಮಯ್ಯ ಚೋಮಣಿ ಎಂಗಡ ದಪನ ಕಾರ್ಯ ನಾಳೆ ಮಜ್ಜನತ್ರ ಮೀದ ಒಕ್ಕತ್ತೂಟುಗಳತ್ತು ನಡ್ಪ. ಬಾಡಗರಗೇರಿ ಗ್ರಾಮತ್ರ ಮಲ್ಲೆಂಗಡ ಪ್ರಭು ಬಿದ್ದಯ್ಯ ಇಂದು ಮರಣಪಟ್ಟಿತು. 66 ಬಯತರ ಮಲ್ಲೆಂಗಡ ಪ್ರಭು ಬಿದ್ದಯ್ಯ ಎಂಗಡ ಆಖರಿ ಕಾರ್ಯ ನಾಳೆ ಬಾಡಗರಕೇರಿ ಗ್ರಾಮತ್ತು ನಡಪ. ಬೆಂಗಳೂರು ವಿದ್ಯಾರಣ್ಯಪುರ ರಾಮಚಂದ್ರಪುರತ್ ವಾಸಯಂಜ ದೇಕಮಾಡ ಸ್ವಾತಿ ಪೂವಯ್ಯ ಇಂದು ಮರಣಪಟ್ಟಿತು. 74 ಬಯತರ ದೇಕಮಾಡ ಸ್ವಾತಿ ಪೂವಯ್ಯ ತಾಮನೆ ಚೌರೀರ ಇಂಗಡ ದಪನ ಕಾರ್ಯ ಇಂದು ಬೆಂಗಳೂರಲ್ಲಿ ನಡೆದಿತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೋವಿಡ್ 19 ಮೂಂದನೇ ಅಲೆ ಎನ್ನೆಂಗಿ ಬಂದಾಕ ಅದನ್ನ ಅದುಪುಚಿಡುವ ನಿಟ್ಟಲು ಅವಶ್ಯ ಸಲಹೆ ಪಿಂಜ ಮಾರ್ಗದರ್ಶನ ಪಡೆದು ಉದ್ದೇಶತ್ ಜಿಲ್ಲಾ ಮಟ್ಟತ್ರ ತಾಂತ್ರಿಕ ತಜ್ಞಗಳ ಸಮಿತಿ ಸಭೆ ನಿನ್ನಂದು ನಡೆದತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡೆಲು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಐಂಡ ಕೊರುವು ಕಾರ್ಯಕ್ರಮ ನಡೆದ ಸಭೆಯಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗತ್ ಕೋವಿಡ್ ಮೂಂದನೇ ಅಲೆ ಬಪ್ಪ ಸಾಧ್ಯತೆ ಉಂಡು ಎಂದು ತಜ್ಞಗಡ ಸಮಿತಿ ವರದಿ ಮಾಡಿನಂಗಾಯ್ತು. ಜಿಲ್ಲಾ ಮಟ್ಟತ್ರ ತಾಂತ್ರಿಕ ಸಮಿತಿ ಸಮಯ ಸಮಯಕ್ಕೆ ಸಭೆ ನಡೆದಿತ್ತು. ಪರಿಸ್ಥಿತಿನ ಅರಿಂಜಂಡು ಜಿಲ್ಲಾಡಳಿತಕ್ಕೆ ಸಲಹೆ ಪಿಂಜ ಮಾರ್ಗದರ್ಶನ ಮಾಡುವಕ್ಕೆ ನಿರ್ದೇಶನ ಮಾಡಿದ ಜಿಲ್ಲಾಧಿಕಾರಿ ರಾಜ್ಯ ಮಟ್ಟತ್ರ ತಾಂತ್ರಿಕ ಸಲಹಾ ಸಮಿತಿರ ಕೂಡ ಸಮಾಲೋಚನೆ ನಡೆತುವಂಡ ಕೂಟಕ್ಕೆ ಜಿಲ್ಲರ ಕೋವಿಡ್ ಸ್ಥಿತಿರ ಮೀದ ಅಂಗಕ್ಕೆ ಮಾಹಿತಿ ಕೊಡ್ತಿತ್ತು. ಜಿಲ್ಲೆಯಲ್ಲಿ ಕೋವಿಡ್ ರ ಮೂಂದನೇ ಅಲೆನ ಅದುಪುಚಿಡುವ ಅವಶ್ಯ ಮುನ್ನೆಚ್ಚರಿಕೆ ಕ್ರಮ ಅಡ್ತೋವನಕ್ಕೆ ಸೂಚನೆ ಕೊಡ್ತತ್ತು. ಜಿಲ್ಲಾ ಕುಟುಂಬ ಕಲ್ಯಾಣ